ದಯೆ ಮಾಡಲು ವ್ಯಾಸ ಮುನಿ ಮಠದ ಜನದಲ್ಲ ದುರಿ ಕೊಂಬುವರೋತಿಕವನು ಕೊಡುವಾಗ ಕನಕನ್ನ ಕದೆಯನಲು ನೂತನಾಗಿದ್ದ ವಿದ್ವಾಂಸರಲ್ಲ ಶಾಸಕವಾಯಿತು ಇವರ ಸನ್ಯಾಸಿತನವೆಲ್ಲ ಪೂರ್ತಿಯಾಗಲೆಂತೆನಲು ಯತಿಯುನಗೋತಿ ಕಲು ಕನಕನಾದದ ಮೇಲೆ ದಯೆ ಮಾಡಲು ತಮ್ಮ ಕೈ ಮುತ್ತಿಗನು ಪಿರಿದು ಕೇಳಲು ಯತಿಯು ತಮ ತಮಗೆ ತೋರಿದ್ದು ಕೇಳ ಬ್ರಾಹ್ಮಣರು ನಮ್ಮನೆ ಮಾಡಲು ವ್ಯಾಸ ಮುನಿ ಮಠದ ಜನರೆಲ್ಲ ದೂರಿಕೊಂಬುವ